ಸಾವಿರಾರು ಜನ ತೊಂದರೆ ಅನುಭವಿಸಬೇಕಾಗತ್ತೆ, ಜೀವನೇ ಕಳ್ಕೋಬೇಕಾಗತ್ತೆ. ನಿಮ್ಗೆಲ್ಲ ಗೊತ್ತಿದೆ ಭೋಪಾಲ್ ಟ್ರಾಜಿಡಿ, ಒಬ್ಬನೇ ಒಬ್ಬ ಯಾರೋ ಒಬ್ಬ ಒಂಚೂರು ವ್ಯತ್ಯಾಸ ಮಾಡಿದ್ದಕ್ಕೆ ಸಾವಿರಾರು ಜನ ಜೀವ ಕಳ್ಕೊಂಡ್ರು. ಇವತ್ತಿಗೂ ಕೂಡ ಅದರ ದುಷ್ಪರಿಣಾಮವನ್ನ ಕೆಲವರು ಅನುಭವಿಸ್ತಾ ಇದ್ದಾರೆ. 45 ವರ್ಷ ಆದರೂ ಕೂಡ ಇನ್ನೂ ಕೆಲವರು ಅನುಭವಿಸ್ತಾ ಇದ್ದಾರೆ. ಅಂದ್ರೆ ಒಬ್ಬನ ಕರ್ತವ್ಯ ಚ್ಯುತಿ ಅನೇಕ ಜನರಿಗೆ ತೊಂದರೆ ಕೊಡುತ್ತೆ. ಅದೇ ಅಧರ್ಮ. ತಮ್ಮ ತಮ್ಮ ಕರ್ತವ್ಯವನ್ನು ಸರಿಯಾಗಿ ಪಾಲಿಸಿದ್ರೆ ಅದೇ ಧರ್ಮ. ಇದಕ್ಕೆ ನ್ಯಾಯ ಧರ್ಮ ಅಂತ ಹೇಳ್ತಾರೆ. ಉದಾಹರಣೆಗೆ ಮಕ್ಕಳನ್ನ ಪೋಷಿಸುವುದು, ಸಂಸ್ಕಾರ ಕೊಡುವುದು ತಾಯಿ ತಂದೆಗಳ ಧರ್ಮ. ವಯಸ್ಸಾದ್ಮೇಲೆ ತಾಯಿ ತಂದೆಗಳನ್ನ ರಕ್ಷಣೆ ಮಾಡೋದು ಮಕ್ಕಳ ಧರ್ಮ. ಆಮೇಲಿಂದ ಶಾಲೆಯಲ್ಲಿ ಸರಿಯಾಗಿ ಪಾಠ ಹೇಳುವುದು ಶಿಕ್ಷಕರ ಧರ್ಮ. ದೇಶವನ್ನ ಕಾಯುವುದು ಸೈನಿಕರ ಧರ್ಮ. ಬೆಳೆಯನ್ನ ಬೆಳೆಯುವುದು ರೈತನ ಧರ್ಮ. ಸರಿಯಾಗಿ ಆಡಳಿತ ನಡೆಸತಕ್ಕಂತಹದ್ದು ರಾಜಕಾರಣಿಗಳ ಧರ್ಮ. ಹೀಗಂದಾಗ ಇದಕ್ಕೆ ನ್ಯಾಯ ಧರ್ಮ ಅಂತ ಕರೀತಾರೆ, ಅಂದ್ರೆ ಕರ್ತವ್ಯ ಪ್ರಜ್ಞೆ. ಈ ವಿಷಯದಲ್ಲಿ ಯಾರೂ ಕೂಡ ತಮ್ಮ ಹೊಣೆಗಾರಿಕೆಯಿಂದ ತಪ್ಪಿಸ್ಕೊಳ್ಬಾರ್ದು ಮತ್ತು ವ್ಯತ್ಯಾಸನೂ ಮಾಡಬಾರ್ದು. ಈಗ ಉದಾಹರಣೆ, ಒಂದು ಟ್ರೈನ್ ಓಡಬೇಕಾದ್ರೆ ಅದರಲ್ಲಿ ನೂರಾರು ಜನ ಕೆಲಸ ಮಾಡಬೇಕು. ಅದರಲ್ಲಿ ಒಬ್ಬನೇ ಒಬ್ಬ ಸ್ಟೇಷನ್ ಮಾಸ್ಟರ್ ಒಂದು ಚೂರು ತಪ್ಪು ಮಾಡಿದ್ರೆ ಟ್ರೈನ್ ಆಕ್ಸಿಡೆಂಟ್ ಆಗ್ಬಿಡುತ್ತೆ. ನೂರಾರು ಜನ, ಸಾವಿರಾರು ಜನ ಅಂಗವಿಕಲರಾಗಬಹುದು ಅಥವಾ ಜೀವನ ಪರ್ಯಂತ ತೊಂದರೆ ಅನುಭವಿಸಬಹುದು. ಒಬ್ಬ ರಕ್ಷಕ ಪೊಲೀಸ್ ಅಥವಾ ಏರ್ಪೋರ್ಟ್ ಅಲ್ಲಿ ಯಾರೋ ಒಬ್ಬ ಅಧಿಕಾರಿ ಚೂಕ್ ಮಾಡಿದ್ರೆ ಸಾವಿರಾರು ಜನ ಸತ್ತು ಹೋಗ್ಬಿಡ್ಬಹುದು. ಅಂದ್ರೆ ಯಾರೋ ಒಬ್ಬ ಭಯೋತ್ಪಾದಕನಿಗೆ ಬಾಂಬ್ ಇಡೋದಕ್ಕೆ ಅವಕಾಶ ಮಾಡಿಕೊಟ್ಬಿಟ್ರೆ ಹಣಕ್ಕೆ ಬಲಿಯಾಗಿ ಆ ವಿಮಾನನೇ ಬಲಿಯಾಗ್ಬಿಡುತ್ತೆ. ಅಂದ್ರೆ ತಮ್ಮ ಧರ್ಮವನ್ನ ತಪ್ಪಿಸ್ಕೊಂಡ್ರೆ, ಕರ್ತವ್ಯ ಚ್ಯುತರಾದ್ರೆ ಸಾವಿರಾರು ಜನಕ್ಕೆ ತೊಂದರೆ ಆಗುತ್ತೆ ಒಂದು, ಅಷ್ಟೇ ಅಲ್ಲದೆ ಆ ಪಾಪಕ್ಕೆ ನಾವು ಗುರಿಯಾಗಬೇಕಾಗುತ್ತೆ. ಅದಕ್ಕೆ ಈ ಧರ್ಮದ ಬಗ್ಗೆ ಹೇಳುವಾಗ ಒಂದ್ ಮಾತು ಬಹಳ ಜನ ಹೇಳ್ತಿರ್ತಾರೆ, ಧರ್ಮೋ ರಕ್ಷತಿ ರಕ್ಷಿತ. ಅಂದ್ರೆ ನಾನು ನನ್ನ ಧರ್ಮವನ್ನ ರಕ್ಷಣೆ ಮಾಡಿಕೊಂಡ್ರೆ ಅದು ನನ್ನನ್ನ ರಕ್ಷಣೆ ಮಾಡುತ್ತೆ. ಈಗ ನಾನು ನನ್ನ ಧರ್ಮವನ್ನು ಸರಿಯಾಗಿ ಪಾಲನೆ ಮಾಡದೆ ಆವಾಗ ನನಗೆ ನೈತಿಕ ಶಕ್ತಿ ಬರುತ್ತೆ. ಅದರಿಂದ ಎಲ್ಲರಿಗೂ ಸಂತೋಷ ಆಗುತ್ತೆ, ನನಗೂ ಒಳ್ಳೇದಾಗುತ್ತೆ, ಬೇರೆಯವ್ರಿಗೂ ಒಳ್ಳೇದಾಗುತ್ತೆ. ಒಂದು ವೇಳೆ ಈಗ ತಾಯಿ ತಂದೆಗಳು ಮಕ್ಕಳನ್ನ ತುಂಬಾ ಚೆನ್ನಾಗಿ ರಕ್ಷಣೆ ಮಾಡಿರ್ತಾರೆ, ಓದಿಸಿರ್ತಾರೆ, ಸಾಲ ಸೋಲ ಮಾಡಿ ಮಗುವನ್ನ ಪಾಲನೆ ಮಾಡಬೇಕಾದ್ರಂತೂ ತಾಯಿ ಎಷ್ಟು ರಾತ್ರಿ ನಿದ್ದೆಗೆಟ್ಟಿರ್ತಾಳ. ಅದೇ ತಾಯಿ ವೃದ್ಧ ಆದ್ಮೇಲೆ ಅವನೇನು ಮಗನಿಗೆ ಭಾರ ಆಗ್ಬಿಡ್ತಾಳ, ಅಥವಾ ಮೂರ್ ನಾಲ್ಕು ಜನ ಇದ್ರೆ ತಾಯಿನ ಹಂಚ್ಕೊಂತಾರೆ, ನೀನ್ ನಾಲ್ಕು ತಿಂಗಳು ಇಲ್ಲಿರೋ, ಮೂರ್ ತಿಂಗಳು ಅಲ್ಲಿರೋ ಅಂತ ಹೇಳಿ ಆ ತಾಯಿಗೆ ಎಷ್ಟು ನೋವಾಗ್ಬೋದಲ್ವಾ. ಅದೇ ಅಧರ್ಮ. ಆ ತಾಯಿಯ ನೋವಿದೆಯಲ್ಲ ಅದು ಮುಟ್ಲಾರದೆ ಹೋಗಲ್ಲ. ಅದಕ್ಕೆ ಬಸವಣ್ಣವರು ಒಂದ್ ಕಡೆ ಹೇಳ್ತಾರೆ, ಭಕ್ತರ ನೋವು ಅದು ಲಿಂಗದ ನೋವು. ಅಂದ್ರೆ ತಾಯಿ ನೊಂದ್ಕೊಳ್ಳಿ, ತಂದೆ ನೊಂದ್ಕೊಳ್ಳಿ, ಅಥವಾ ಯಾರೋ ಒಬ್ರು ಏನೋ ಒಂದು ಆಶ್ರಮದ ವ್ಯವಸ್ಥೆ ಇಟ್ಟಿರ್ತೀವಿ, ಅಲ್ಲಿ ವೃದ್ಧಾಶ್ರಮ ಅಂತ ಇಟ್ಕೊಳ್ಳಿ, ಅಲ್ಲಿ ಬಂದಂತ ವೃದ್ಧರನ್ನ ನಾವು ಸರಿಯಾಗಿ ನೋಡ್ಕೊಳ್ದೆ ಹೋದ್ರೆ ಅವರು ಆ ಜೀವ ಮರುಗುತ್ತಲ್ಲ, ಅದು ನಮಗೆ ಶಾಪವಾಗಿ ಪರಿಣಮಿಸ. ಆದ್ರಿಂದ ಯಾವುದೇ ಕಾರಣಕ್ಕೂ ಯಾರು ತಮ್ಮ ತಮ್ಮ ಕರ್ತವ್ಯವನ್ನ ಚ್ಯುತಿ ಮಾಡಬಾರದು. ಈಗ ಶಿಕ್ಷಕ ಮಕ್ಕಳ ಎದುರಿಗೆ ಅವನು ಬಹಳ ಗಂಭೀರವಾಗಿರ್ಬೇಕಾಗುತ್ತೆ. ಆದ್ರೆ ದುರ್ದೈವ ಅಂದ್ರೆ ಕೆಲವು ಶಿಕ್ಷಕರು ಶಾಲೆಯಲ್ಲೂ ದುಶ್ಚಟ ಮಾಡ್ತಾರೆ, ಅಂದ್ರೆ ಕುಡ್ಕೊಂಡು ಹೋಗ್ಬಿಡ್ತಾರೆ, ಆ ಮಕ್ಕಳಿಗೆ ಎಂತಹ ಕೆಟ್ಟ ಪರಿಣಾಮ ಆಗ್ಬಹುದು. ಆದ್ರಿಂದ ಆ ಕರ್ತವ್ಯ ಪಾಲನೆ ಇದೆಯಲ್ಲ, ನಮಗೆ ಸರ್ಕಾರ ಸಂಬಳ ಕೊಡ್ತಕ್ಕಂಥದ್ದು, ಆಮೇಲಿಂದ ನಮಗೆ ಅನೇಕ ಸೌಲಭ್ಯಗಳನ್ನು ಮಾಡಿಕೊಟ್ಟಿರೋದು, ನೀನು ನಿನ್ನ ಧರ್ಮವನ್ನು ಸರಿಯಾಗಿ ಪಾಲನೆ ಮಾಡೋ, ನಿನ್ನ ಕರ್ತವ್ಯವನ್ನು ಸರಿಯಾಗಿ ಪಾಲನೆ ಮಾಡೋ, ಈ ಡ್ಯೂಟಿ ಕಾನ್ಶಿಯಸ್ ಇದೆಯಲ್ಲ ಅದನ್ನ ನಾವು ಸರಿಯಾಗಿ ಮಾಡಬೇಕು. ಆಮೇಲೆ ಪ್ರತಿಯೊಬ್ಬ ಮಂತ್ರಿಗಳಿಗೂ ಶಾಸಕರುಗಳಿಗೂ ಅವರಿಗೆ ಅಧಿಕಾರ ಕೊಡುವಾಗ ಪ್ರಮಾಣ ವಚನ ಅಂತ ಬೋಧಿಸ್ತಾರೆ. ಅವರವರು ತಮ್ಮ ತಮ್ಮ ಇಚ್ಛೆಯಾನುಸಾರವಾಗಿ ದೇವರ ಹೆಸರಲ್ಲಿ, ತಾಯಿ ತಂದೆಗಳ ಹೆಸರಲ್ಲಿ, ಗುರುಗಳ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕರಿಸ್ತಿರ್ತಾರೆ. ಏನಂತ, ನಾನು ನನ್ನ ಧರ್ಮವನ್ನು ಪಾಲಿಸುತ್ತೇನೆ. ಅಲ್ಲಿ ಹೆಸರು ಬೇರೆ ಇರಬಹುದು, ಡ್ಯೂಟಿ ಅಂತ ಬಳಸ್ತಾರೆ, ಅಲ್ಲಿ ಕರ್ತವ್ಯ ಅಂತ ಬಳಸ್ತಾರೆ, ಆದ್ರೆ ಅಲ್ಲಿ ಕೂಡ ಅದು ಧರ್ಮವೇ. ಆದ್ರೆ ಅಲ್ಲಿ ಅಕಸ್ಮಾತ್ ಅಂದ್ರೆ ಯಾರು ಕೇಳೋರಿಲ್ಲ, ಯಾರಿಗೂ ಗೊತ್ತಾಗಲ್ಲ ಅಂತ ಹೇಳಿ ತಪ್ಪು ಮಾಡಿದ್ರು ಕೂಡ ಅದು ಶಿಕ್ಷೆ ಇದ್ದೇ ಇರ್ತದೆ. ಆದ್ರಿಂದ ಧರ್ಮ ಅನ್ನುವಂತದನ್ನ ಯಾವತ್ತೂ ಚ್ಯುತಿ ಆಗಬಾರ್ದು. ನ್ಯಾಯ ಧರ್ಮವನ್ನ ಪ್ರತಿಯೊಬ್ಬರು ತಮ್ಮ ತಮ್ಮ ಕರ್ತವ್ಯವನ್ನ ಸರಿಯಾಗಿ ಪಾಲಿಸಬೇಕು. ಸರಿ ಸ್ವಾಮೀಜಿ, ಈಗ ಈ ಕರ್ತವ್ಯ ಪಾಲನೆ ತುಂಬಾನೇ ಮುಖ್ಯ. ನ್ಯಾಯಯುತವಾಗಿ ನಮ್ಮ ಕರ್ತವ್ಯವನ್ನ ನಾವು ಪಾಲಿಸಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನೀವು ತಿಳಿಸಿದ್ರಿ. ಇನ್ನು ಈ ಷಟ್ ಸಂಪತ್ತುಗಳಲ್ಲಿ ಧರ್ಮದಲ್ಲಿ ಮೈತ್ರಿ ಧರ್ಮ ಅನ್ನೋದು ಕೂಡ ಇದೆ. ಈ ಮೈತ್ರಿ ಧರ್ಮ ಅಂತಂದ್ರೇನು? ಮೈತ್ರಿ ಅಂತಂದ್ರೆ ಗೊತ್ತು ನಿಮಗೆಲ್ಲ, ಮಿತ್ರ. ಮಿತ್ರ ಅಂತಂದ್ರೆ ಸೂರ್ಯನಿಗೂ ಕೂಡ ಮಿತ್ರ ಅಂತ ಕರೀತಾರೆ. ಹಾಗೆ ಈ ಸ್ನೇಹಿತ ಅಂದ್ರೆ ಇನ್ನೊಬ್ಬರಿಗೆ ಹಿತವನ್ನು ಉಂಟು ಮಾಡುವವನು ಸ್ನೇಹಿತ. ಅಂದ್ರೆ ಆ ಸ್ನೇಹ ಅಂದ್ರೆ ನಿಜವಾಗಿ ಅಂಟು ಅಂತ ಅರ್ಥ. ಸಂಸ್ಕೃತದಲ್ಲಿ ಸ್ನೇಹ ಅಂದ್ರೆ ಅಂಟು. ಆದ್ರೆ ಅಂಟ್ಕೊಂಡು ಯಾವ್ದೋ ಒಂದು ಪ್ರೀತಿಗೋ ಯಾವ್ದಕ್ಕೆ ಕಟ್ಟು ಬಿದ್ದು ಇನ್ನೊಬ್ಬರು ಹಿತ ಬಯಸ್ತಾನು. ಯಾವ್ದು ಸ್ನೇಹಿತರು ನನ್ಗೆ ಹಿತ ಆಗ್ಲಿ ಅಂತ ಅನ್ನಲ್ಲ, ನೀನ್ ಮೊದ್ಲು ತಿನ್ನು, ನೀನ್ ಮೊದ್ಲು ಊಟ ಮಾಡು. ಅಂದ್ರೆ ಇದು ಮೈತ್ರಿ ಧರ್ಮ. ಮೈತ್ರಿ ಧರ್ಮ ಅಂದ್ರೆ ಏನಪ್ಪ ಅಂದ್ರೆ ಪುಣ್ಯ ಮಾಡೋದು. ಅದಕ್ಕೆ ಬಸವಣ್ಣವರೊಂದು ವಚನ ಹೇಳ್ತಾರೆ, ಅದು ಬಹಳ ಪ್ರಸಿದ್ಧವಾದ ವಚನ, ಗೊತ್ತಿದೆ ನಿಮಗೆಲ್ಲ, ದಯವಿಲ್ಲದ ಧರ್ಮ ಅದೇ ಉದಯ, ಬಹಳ ಜನ ಅದ ಔದಯ ಅಂದ್ಬಿಡ್ತಾರೆ. ಅದು ಮೂಲ ವಚನದಾಗಿರೋದು ಅದು ಏವುದಯ್ಯ. ಏವುದು ಅಂದ್ರೆ ಏನಕ್ಕೆ ಪ್ರಯೋಜನ ಅಂತ, ಅದು ಹೌದು ಅಲ್ಲ, ಅದು ಏವುದು ಅಂದ್ರೆ ನೀನು ದಯನೇ ಇಲ್ಲದೆ ಹೋದ್ರೆ ನಿನ್ ಧರ್ಮ ತಗೊಂಡು ಏನ್ ಮಾಡ್ತೀಯ? ಲಾಂಛನದಿಂದ ನೀನು ಧರ್ಮವಂತ ಅನ್ನಿಸ್ಕೊಂಡ್ರೆ ಪ್ರಯೋಜನ ಇಲ್ಲ. ಲಾಂಛನದಿಂದ ಧರ್ಮವಂತ ಅನ್ನಿಸ್ಕೊಳ್ಳೋದು ದೊಡ್ಡದಲ್ಲ, ನೀನ್ ಆ ದಯೆ ತೋರಿಸೋದಿದೆಯಲ್ಲ ಅದೇ ಧರ್ಮ. ಉದಾಹರಣೆಗೆ ಏನಪ್ಪ ಹಾಗಾದ್ರೆ, ಈಗ ಬೇಸಿಗೆ ಕಾಲ ಇದೆ, ಎಲ್ಲೆಲ್ಲಿ ನೋಡಿದ್ರು ಬಿಸಿಲು ದಗೆ ತುಂಬಾ ಹಿಂಸೆ ಆಗ್ತಾ ಇದೆ. ಆವಾಗ ನಿಮ್ಗೆ ಯಾರಾದ್ರೂ ಒಬ್ರು ನೀವು ಕಷ್ಟಪಟ್ಟು ಎಲ್ಲ ಬಸ್ ಹಿಡಿಬೇಕು ಅಂತ ಹೋಗ್ತೀರಾ, ಅಥವಾ ಬಸ್ಸಿಂದ ಇಳಿದು ಬಸ್ ಕಾಯ್ತಾ ಇರ್ತೀರ, ಅಲ್ಲಿ ನಿಮ್ಗೆ ಯಾರೋ ಮಾತಾಡಿಸ್ಬಿಟ್ಟು ಒಂದು ತಂಪು ಪಾನೀಯ ಕುಡಿಸ್ಬಿಟ್ರೆ ಎಷ್ಟು ಸಂತೋಷ ಆಗತ್ತಲ್ಲ. ಇಲ್ಲಿ ಅರವಟ್ಟಿಗೆ ಇದೆ, ಬನ್ನಿ ಮೇಡಮ್ ಇಲ್ಲಿ ನೀರು ಕುಡೀರಿ ಅಂತ ಹೇಳಿದ್ರೆ ನಿಮ್ಗೆ ಎಷ್ಟು ಸಂತೋಷ ಆಗತ್ತೆ. ಮಜ್ಜಿಗೆ ಕೊಟ್ರೆ ಎಷ್ಟು ಸಂತೋಷ ಆಗತ್ತೆ. ಆ ಈ ಚೀನಾದ ಯಾತ್ರಿಕರು ಬೌದ್ಧ ಧರ್ಮವನ್ನು ಕಲಿಯೋಕ್ಕೋಸ್ಕರ ಇಲ್ಲಿ ಬಂದ್ರು, ಪಾಯಿಯಾನ್ ಮತ್ತು ಯುಎನ್ ಸಾಂಗ್ ಇವರೆಲ್ಲ. ಅದರಲ್ಲಿ ಪಾಯಿಯಾನ್ ಕಾಣುತ್ತೆ, ಅವನೊಂದು ಘಟನೆ ಬರೀತಾನೆ. ಹಿಮಾಲಯದ ಭಾಗ ಅಲ್ಲೆಲ್ಲ ಸಂಚಾರ ಮಾಡ್ಕೊಂಡು ಮಾಡ್ಕೊಂಡು ಮಾಡ್ಕೊಂಡು ಬಂದಿದ್ದಾನೆ. ರಾತ್ರಿ ಎಲ್ಲ ಪ್ರಯಾಣ ಮಾಡಿದಾನೆ. ಬೆಳಗಾಗ ಹೊತ್ತಿಗೆ ತುಂಬಾ ಕಷ್ಟ ಆಗತ್ತೆ ಅವನಿಗೆ, ಹಸಿವಾಗಿದೆ, ಒಂದು ಸೂರ್ಯೋದಯ ಆಗಿಲ್ಲ ಇನ್ನು, ಆಗ್ತಾನೆ ಅರುಣೋದಯ ಆಗ್ತಾ ಇದೆ. ಆದ್ರೆ ಒಂದು ಹಳ್ಳಿ ಸಿಕ್ತು, ಆಶ್ಚರ್ಯ, ಎಲ್ಲರೂ ಎದ್ಬಿಟ್ಟಿದ್ದಾರೆ, ಎದ್ದು ಬಾಗಿಲಿಗೆ ನೀರು ಹಾಕ್ತಿದ್ದಾರೆ, ಯಾರೋ ಬಾಗಿಲು ಸಾರಿಸ್ತಿದ್ದಾರೆ, ಎಲ್ಲ ಮಾಡ್ತಾ ಇದಾರೆ. ಇವನೊಂದು ಕಟ್ಟೆ ಮೇಲೆ ಕುತ್ಕೊಂತಾನೆ, ಒಂದ್ ಜಗಲಿ ಮೇಲೆ ಕುತ್ಕೊಂಡು. ಅವ್ರಿಗೆ ಭಾಷೆ ಬರಲ್ಲ, ಈ ಭಾಷೆ ಅವನಿಗೆ ಬರಲ್ಲ, ಆ ತಾಯಿಗೆ ಭಾಷೆ ಗೊತ್ತಿಲ್ಲ. ಬಾಯರ್ಕೆ ಅನ್ನೋದು ನೀರು ತೋರಿಸ್ತಾನೆ, ಬಾಯರ್ಕೆ ಆಗ್ತಾ ಇದೆ, ನನಗೆ ಸ್ವಲ್ಪ ನೀರು ತಂದ್ಕೊಡಿ. ಆ ತಾಯಿ ಮಜ್ಜಿಗೆ ತಂದ್ಕೊಡ್ತಾಳೆ. ಅಂದ್ರೆ ನೀರ್ ಕೇಳಿದ್ರೆ ಮಜ್ಜಿಗೆ ಕೊಡುವಂತ ಔದಾರ್ಯ ನಮ್ದು, ನಮ್ ದೇಶದ. ಇದು ಮೈತ್ರಿ ಧರ್ಮ ಅಂತ ಕರೀತಾರೆ. ಇದು ನಮ್ಮ ಭಾರತ ದೇಶದಲ್ಲಿ ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ, ಈ ಬ್ರಿಟಿಷರು ಒಂದು ಘಟನೆ ಬರೆದಿದ್ದಾರೆ. ಆಂಧ್ರಪ್ರದೇಶದಲ್ಲಿ ಒಂದ್ ಕಡೆ ಒಂದು ರೈಲ್ವೆ ಹಳಿ ಹಾಕ್ತಾರೆ, ಹಳಿ ಹಾಕ್ಬಿಟ್ಟು ಅಲ್ಲಿ ಟ್ರೈನ್ ಓಡಿಸ್ಬೇಕು. ಪರೀಕ್ಷಾರ್ಥವಾಗಿ ಕೆಲವು ಅಧಿಕಾರಿಗಳು ಅವರೆಲ್ಲ ಟ್ರೈನ್ ಅಲ್ಲಿ ಬರ್ತಾರೆ. ಬರ್ಬೇಕಾದ್ರೆ ಆ ಜನ ಎಷ್ಟು ಸಂತೋಷದಿಂದ ಅವರನ್ನು ಸ್ವಾಗತ ಮಾಡ್ತಾರೆ ಅಂದ್ರೆ, ಕಬ್ಬು ಬೆಲ್ಲ, ಕಬ್ಬಿನ ಹಾಲು, ಆಮೇಲೆ ಕೆಲವರು ಮಾವಿನ ಹಣ್ಣು, ಇದೆಲ್ಲ ತಗೊಂಡ್ ಬರ್ತಾರೆ. ಒಬ್ಬ ಬ್ರಿಟಿಷ್ ಅಧಿಕಾರಿಗೆ ಕಣ್ಣಲ್ಲಿ ನೀರು ಬರುತ್ತೆ. ಅಂದ್ರೆ ನಾವು ಇವ್ರಿಗೆ ಎಷ್ಟು ತೊಂದರೆ ಕೊಟ್ಟಿದೀವಿ, ಎಷ್ಟು ಇವ್ರು ದಬ್ಬಾಳಿಕೆ ಮಾಡ್ತೀವಿ, ಎಷ್ಟು ಜನರಿಗೆ ಕೊಂದಿದೀವಿ, ಅಂಥದ್ರಲ್ಲಿ ಈ ಜನ ನಮ್ಮನ್ನು ಈ ತರ ಸ್ವಾಗತ ಮಾಡ್ತಾರಲ್ಲ, ಅಂದ್ರೆ ಮೈತ್ರಿ ಧರ್ಮ ಅಂತ ಕರೀತಾರೆ. ಅಂದ್ರೆ ಅನ್ನವನ್ನು ಇಕ್ಕುವುದು, ನನ್ನೇನು ನುಡಿಯುವುದು ಅಂತ ಏನ್ ಹೇಳ್ತಾರಲ್ಲ, ಅದು ಮತ್ತೆ ನಮಗೆ ನೆನಪಾಗತ್ತೆ, ಮತ್ತೆ ಮತ್ತೆ ನೆನಪಾಗತ್ತೆ. ಈ ಮೈತ್ರಿ ಧರ್ಮ ಅನ್ನುವಂತದನ್ನ ಎಲ್ಲರೂ ಪಾಲಿಸಬೇಕು. ನಿಜ ಕೇಳುಗರೆ, ಅತಿಥಿ ದೇವೋಭವ ಅಂತೇಳಿ ನಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಷಯ ಇದು. ನಮ್ಮ ಮಣ್ಣಿನ ಸಂಸ್ಕೃತಿ ಅಂತೇಳಿ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ ಸ್ವಾಮೀಜಿ. ನಮಸ್ಕಾರ. ಇದುವರೆಗೆ ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ನಿರೂಪಣೆ ಜಿ ಸುರೇಖಾ ಸುರೇಶ್, ಸಂಯೋಜನೆ ಸೋಮಶೇಖರ್ ರೂಳಿ, ನಿರ್ಮಾಣ ನೆರವು ಶೈಲಜಾ ರಾಜ್ಕುಮಾರ್, ನಿರ್ಮಾಣ ಶರಣಬಸವ ಚೋಳೀನ್. ಪ್ರಣವ ಷಡಂಗ ಸಮರಸ ನಮ್ಮ ಕೂಡಲ ಸಂಗಮ ದೇವರು. ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ. ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ಕಲಬುರಗಿ ಕೇಂದ್ರದಿಂದಲೂ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ನಿಸರ್ಗ ಜ್ಞಾನಾಮೃತ. ಈಗ ಕೇಳೋಣ ದೊಡ್ಡಾಟ ಐರಾವಣ ಮೈರಾವಣ ನಡೆಸಿಕೊಡ್ತಾರೆ ಬೊಮ್ಮಸಂದ್ರದ ಹುಸೇನ್ ಸಾಬ್, ಹಸನ್ ಸಾಬ್, ಮಾರ್ತೋಜಿ ಮತ್ತು ಸಂಗಡಿಗರು.